ಇಷ್ಟೆಲ್ಲ ಕೆಲಸಗಳಲ್ಲಿ ತೊಡಗಿಕೊಂಡು ಮೆಹಬೂಬ್ ಸಾಬ್ ಅವರು ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಮೆಹಬೂಬ್ ಸಾಬ್. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮೆಹಬೂಬ್ ಸಾಬ್, ನಿಮಗೆ ಇರ್ತಕ್ಕಂಥ 10 ಎಕರೆ ಕೃಷಿ ಭೂಮಿಯಲ್ಲಿ ಏನೇನು ಮಾಡ್ತಾ ಇದ್ದೀರಿ ಈಗ? ಈಗ ಸದ್ಯ ಏನೇನು ಬೆಳೀತಾ ಇದ್ದೀರಿ ಸರ್? ಸದ್ಯ ಈಗ 4 ಎಕರೆ ಸೂರ್ಯಪಾನ ಇದೆ ಸರ್, ಸೂರ್ಯಕಾಂತಿ. ಮತ್ತೆ ಒಂದು 5 ಎಕರೆ ತೊಗರಿ ಹಾಕಿದ್ವಿ ಸರ್. ಅದರಲ್ಲಿ ನಡಬರ್ಕ ಏನು ಹಾಕಿಲ್ಲ, ಬರೀ ತೊಗರಿ ಅಷ್ಟು ಹಾಕಿದ್ವಿ ಸರ್. ಮತ್ತೆ 1/2 ಎಕರೆ ಮೇವು ಹಚ್ಚಿ ಹೈನುಗಾರಿಕೆ ಮಾಡಿ ದನಗಳ್ಗೆ. ಮತ್ತೆ 1/2 ಎಕರೆಯಲ್ಲಿ ತರಕಾರಿ, ಮತ್ತೆ ಅದರಲ್ಲಿ ಹೈನುಗಾರಿಕೆ ಶೆಡ್ ಅದರಲ್ಲಿ ದನಗಳಿಗೆ ಹಾಕ ಅಷ್ಟೆಲ್ಲ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ ಸರ್. ಮತ್ತೆ ಅದರಲ್ಲಿ ಆಟೋ ಕೂಡ ಓಡಿಸ್ತೀವಿ ಸರ್. ಈ ಕೃಷಿ ನಿಮಗೆ ಮೊದಲಿಂದಲೂ ಸಂಪರ್ಕದಲ್ಲಿ ಇತ್ತ ಅಥವಾ ಮಧ್ಯದಲ್ಲಿ ಕಲ್ತರ, ಹೇಗೆ ಇತ್ತು ಸರ್? ಮೊದಲಿಂದ ನಮ್ಮ ಅಪ್ಪನ ಕಾಲದಿಂದನೇ ಇದೆ ಸರ್. ಕೃಷಿ ಇಲಾಖೆ ಮಾಡ್ತಾ ಇದ್ವಿ ನಾವು, ಕೃಷಿ ಮಾಡ್ತೀವಿ ಸರ್. ಮತ್ತೆ ನಮ್ಮ ಅಪ್ಪರವೆಲ್ಲ ವಯಸ್ಸಾಯ್ತಲ್ಲ, ನಾವು ಮಾಡ್ತಾ ಇದ್ದೀವಿ ಸರ್. ಅದ್ರ ಜೊತೆಗೆ ಆಟೋವನ್ನು ಓಡಿಸಾಕತ್ತೀವಿ ಸರ್, ಯಾಕಂದ್ರೆ ಮನೆ ಖರ್ಚು ನೀಡಬೇಕಲ್ಲ. ಅದೊಂದು ಮಾಡ್ತೀನಿ ಸರ್. ಏನು ವಿದ್ಯಾಭ್ಯಾಸ ಮಾಡಿದಿರಿ? ನಾವು ಏನು ವಿದ್ಯಾಭ್ಯಾಸ ಮಾಡಿ ಸರ್, ಇಪ್ಪಟ್ಟು ಸರ್. ಏನು ಓದಿಲ್ಲ? ಇಲ್ಲ ಸರ್. ಶಾಲೆಗೆ ಹಾಕ್ಲಿಲ್ಲ ಅವಾಗ? ಶಾಲೆ 2ನೇ ಕ್ಲಾಸ್ ಓದಿ ಸರ್, ಏನೋ ಪರಿಣಾಮ ಆಗಿಲ್ಲ ಸರ್. 2ನೇ ಕ್ಲಾಸ್ ಸರ್ ಓದಿಲ್ಲ ಅದು ಅಷ್ಟೇ, ನಮ್ಗೆ ಏನಾಗಿಲ್ಲ. ನಮ್ಮ ಅಣ್ಣರಿಗೆ ಓದಿಸಿದ್ರು ಸರ್, ಅವ್ರ ನೌಕರಿಯಲ್ಲಿದ್ದಾರೆ ಸರ್. ಹೌದಾ? ಏನು ಕೆಲಸ ಮಾಡ್ತಾರೆ? ಅವರು BMTC ಕಂಡಕ್ಟರ್ ಆಗಿದ್ದಾರೆ ಸರ್, ಅಲ್ಲಿ ಬೆಂಗಳೂರಲ್ಲಿದ್ದಾರೆ ಅವರು. ನಾವು ಏನು ಓದಿಲ್ಲ, ನಾವು ವ್ಯವಸಾಯ ಮಾಡ್ಕೊಂತಾರೆ ಬಂದ್ವಿ, ಇದರಿಂದ ಜೀವನ ನಡೆಸ್ತಾ ಇದೆ ಸರ್. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಅಂತಾರೆ, ಅಂಥ ಮೇಟಿ ವಿದ್ಯೆಯನ್ನು ನೀವು ಕಲ್ತ್ಕೊಂಡಿದ್ದೀರಿ, ಕೃಷಿಯನ್ನು ಮಾಡ್ತಾ ಇದ್ದೀರಿ. ನೀವು ಸುಮಾರು 5 ಎಕರೆ ತೊಗರಿಯನ್ನು ಬೆಳೀತಾ ಇದ್ದೀರಿ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ತೊಗರಿ ಬೆಳೆಯುವ ಉದ್ದೇಶವೇನು ಸರ್? ಅದು 600 ರಿಂದ 800 ಒಂದು ಕ್ವಿಂಟಲ್ ಇರ್ತದೆ ಸರ್. ಅದರಲ್ಲಿ ನಮ್ಗೆ ಖರ್ಚಾಗಂದ್ರೆ 1-3 ಸಾವಿರ ಖರ್ಚಾಗುತ್ತೆ ಸರ್. 1 ಲಕ್ಷ ಉಳಿತೈತೆ ಸರ್ ಅದರಲ್ಲಿ. ಎಷ್ಟು ಅವಧಿಯ ಬೆಳೆ ಇದು ಸರ್? ಅದು 6 ತಿಂಗಳು ಬೆಳೆ ಸರ್. ಅದು 6 ತಿಂಗಳು, ಮತ್ತು 3-4 ತಿಂಗಳಿಂದ ಅದು ಹೂವು ಮಗ್ಗಿ ಚಾಲದ ಸರ್. 1-2 ತಿಂಗಳಿಂದ ಹೂವು ಮಗ್ಗಿ ಸಟ್ಟ, 6 ತಿಂಗಳಿಗೆಲ್ಲ ಕಟ್ ಆಗ್ತದೆ. ಸುಮಾರು 1 ಲಕ್ಷ ರೂಪಾಯಿ ಅಷ್ಟು ನೀವು ಗಳಿಕೆ ಮಾಡ್ತೀರಾ? ಗಳಿಕೆ ಮಾಡಿದೆ ಸರ್. ಅದರಲ್ಲಿ ಉಳಿತೈತೆ ಸರ್. ಅದರಲ್ಲಿ ಎಣ್ಣೆಗೆಣ್ಣೆ 50-60 ರೂಪಾಯಿ ಖರ್ಚಾಗುತ್ತೆ ಸರ್. ಬಿತ್ತಕ್ಕ, ಆಮೇಲೆ ಬೀಜಕ, ಕಳೆವು, ಮತ್ತೆ ಅವ್ರ ಎಣ್ಣೆಗೆಣ್ಣೆ ಎಲ್ಲ ಹೊಡ್ಕೊಂಡು ನಾವು ಮೇಂಟೈನ್ ಮಾಡ್ತೀವಿ ಸರ್. ತೊಗರಿಗೆ ಕೀಟಬಾಧೆ, ಹುಳುಗಳ ಬಾಧೆ ಜಾಸ್ತಿ ಬರ್ತವೆ? ಜಾಸ್ತಿ ಸರ್ ಬರ್ತವೆ. ಹೇಗೆ ನಿರ್ವಹಣೆ ಮಾಡ್ತೀವಿ? ನಿರ್ವಹಣೆ ಅದು ಸ್ಕೋರ್ಪಿಯೋ ಇರುತ್ತೆ ಸರ್, ಅದು ಇದು ದೊಡ್ಡ ಪುರುಸ್ಪಿಯೋ ಇರುತ್ತದಲ್ಲ, ಅದ್ರಲ್ಲಿಂದ ತೊಗೊಂಡೋಗಿ ಮತ್ತೆ ಪೇಟೆಗೆ ಹೋಗಿ ಎಣ್ಣೆ ತೊಗೊಂಡ್ಬರ್ತೀವಿ. ಅದನ್ನ ತೊಗೊಂಡು ಸಿಂಪಡಣೆ ಮಾಡಿದ್ರೆ ಕಂಟ್ರೋಲ್ ಆಗ್ತದೆ ಸರ್. 1-4 ಸಲ ಹೊಡೆದ್ರೆ ಈ ಚಲೋ ಚಲೋ ಎಣ್ಣೆ ಬಂದ ಸರ್, ಹಂಗಾಗಿ ಕಂಟ್ರೋಲ್ ಮಾಡ್ತದೆ ಸರ್. ತೊಗರಿಯನ್ನು ಎಲ್ಲಿ ನೀವು ಮಾರಾಟ ಮಾಡೋದು ಜಾಸ್ತಿ? ನಾವು ಇದು ಟೆಂಡರ್ ಕೊಡ್ತೀವಿ ಸರ್, ಇದು ಗೌರ್ಮೆಂಟಿಗೆ. ಅದು ಮತ್ತೆ 1-6 ತಿಂಗಳ ಮೇಲೆ ದುಡ್ಡು ಬರ್ತದೆ ಸರ್. ಹೌದು, ಇಲ್ಲಾಂದ್ರೆ ನಮ್ಗೆ ಎಮರ್ಜೆನ್ಸಿ ಐತಾರೆ, ಮತ್ತೆ ನಾವು ಅಂಗಡಿಯಲ್ಲಿ ಹಾಕಿ ಅಂತ ಅಮೌಂಟ್ ತೊಗೊಂಡ್ರಿ ಸರ್. ಈಗ ಸರ್ಕಾರಿ ಖರೀದಿ ಕೇಂದ್ರದಲ್ಲಿ ತೊಗರಿ ಕೊಡೋದ್ರಿಂದ ಉತ್ತಮ ಬೆಲೆ ಸಿಗುತ್ತಾ, ಅಥವಾ ಹೊರಗಡೆ ಮಾರುಕಟ್ಟೆಯಲ್ಲಿ ಬೆಲೆ ಮಾರಾಟ ಮಾಡೋದ್ರಿಂದ ಉತ್ತಮ ಬೆಲೆ ಸಿಗುತ್ತಾ, ಹೇಗೆ? ನಮಗೆ ಸರ್ಕಾರಕ್ಕೆ ಕೊಡೋದ್ರಿಂದ ಸ್ವಲ್ಪ ಉತ್ತಮ ಬೆಲೆ ಸಿಗುತ್ತೆ ಸರ್. ಇಲ್ಲಾಂದ್ರೆ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ, ಅದಂದ್ರೆ ಸ್ವಲ್ಪ ದುಡ್ಡು ಲೇಟಾಗಿ ಬರ್ತದೆ ಸರ್. ಇದಂದ್ರೆ ಸ್ವಲ್ಪ ಹಿಂದಲ್ಲಿ ಕೊಡ್ತಾರೆ ಸರ್. ಹೌದಾ? ಸೊ ಹೆಚ್ಚಾಗಿ ಎಲ್ಲಿ ಕೊಡ್ತೀರಿ ನೀವು? ನಾವು ಹೆಚ್ಚಾಗಿ ಕೊಡೋದ್ರೆ ತವರಿಗೆ ಎಲ್ಲಿ ಕೊಡ್ತೀವಿ ಸರ್. ಅಲ್ಲ, ಖಾಸಗಿ ಅವ್ರಿಗೆ ಕೊಡ್ತಿರೋ ಅಥವಾ ಸರ್ಕಾರ? ಸರ್ಕಾರ ಕೊಡೋದ ಜಾಸ್ತಿ ಸರ್. ದುಡ್ಡು ಪ್ರಾಬ್ಲಮ್ ಏನಾದ್ರು? ಎಷ್ಟು ವ್ಯತ್ಯಾಸ ಆಗುತ್ತೆ ಬೆಲೆಯಲ್ಲಿ? ಅದಕ್ಕೆ ನೋಡ್ರಿ ಸರ್, 1-2 ಸಾವಿರ ವ್ಯತ್ಯಾಸ ಆಗುತ್ತೆ ಸರ್ ಕ್ವಿಂಟಲ್ಗೆ. ಕ್ವಿಂಟಲ್ ಸರ್, ಇದು 6 ಸಾವಿರ ಇದ್ರೆ 8 ಸಾವಿರ ಇದೆ ಸರ್. ಸೊ ಆದ್ರೆ ಸ್ವಲ್ಪ ಪೇಮೆಂಟ್ ತಡವಾಗ ಪೇಮೆಂಟ್ ತಡಾಗ್ತದೆ ಸರ್. ಅಂತೂ ದುಡ್ಡು ಬರುತ್ತೆ, ದುಡ್ಡು ಪಕ್ಕ ಇವತ್ತಿಲ್ಲ ಪಕ್ಕ ಬರ್ಸ್ಬೇಕು ಸರ್. ಪಾಣಿ ತೊಗೊಂತಾರ, ಪಾಣಿ ತೊಗೊಂಡು ಹೆಸರು ಬರ್ಸಿ ಬಂದ್ರೆ ನಮ್ದು ಟೆಂಡರ್ ಇದನ್ನ ಹೋಗಿ ಅದನ್ನ ಹಾಕ್ಬೋದು ಸರ್. ಮಾಲಿನ ಮೇಲೆ ರೇಟ್ ಮಾಡ್ಕೊತಾರೆ ಸರ್ ಅವರು. ಈ ತೊಗರಿಯಲ್ಲಿ ಏನಾದರೂ ತಳಿಗಳು ಇದಾವೆ ಅಥವಾ ಹೇಗೆ? ತಳಿ ಇದಾವೆ ಸರ್. ಯಾವ ತಳಿ? ಗುಳೆಳ್ಳು, ಗುಳೆಳ್ಳು ಆಗ್ತದೆ ಸರ್. ಅದ್ರ TSR ಅಂತ ಬರುತ್ತೆ, ಅದ್ರ ರೇಟ್ ಕಡಿಮೆ ಸರ್. ಅದಕ್ಕೆ ಗುಳೆಳ್ಳು ಅಂದ್ರೆ ಸ್ವಲ್ಪ ಜಾಸ್ತಿ ರೇಟ್. ದಪ್ಪ ಬರುತ್ತೆ? TSR ದಪ್ಪ ಬರ್ತದೆ, ಗುಳೆಳ್ಳು ಸ್ವಲ್ಪ ಸಣ್ಣ ಇರ್ತದೆ ಸರ್. ಅದಕ್ಕೆ ಬೆಲೆ ಜಾಸ್ತಿ. ಬೆಲೆ ಜಾಸ್ತಿ? ಬೆಲೆ ಜಾಸ್ತಿ ಸರ್. ಈ ತೊಗರಿ ನಿಮಗೂ ಉಳಿಸ್ಕೊಡ್ತೀರಿ? ನಮಗೂ ಉಳಿಸ್ಕೊಂತೀವಿ ಸರ್. 1 ಕ್ವಿಂಟಲ್ ಅಷ್ಟು ಉಳಿಸಿದ್ರು, ಜಾಸ್ತಿ ಉಳಿಸಿನಲ್ಲ. ಯಾಕಂದ್ರೆ ಬೀಗರು ನಮ್ಗೇನು ಅಷ್ಟು ಹೋಗಲ್ಲ, 1/2 ಕ್ವಿಂಟಲ್ ಹೋಗ್ತೀವಿ. ಮತ್ತು ಬೀಗರು ತಂಗಿಯರು ಹಾಕ್ನಾರು, ಅವ್ರಿಗೆ ನೀರಾವರಿ ಕಡೆ ಕೊಟ್ಬಿಟ್ಟಿವಲ್ಲ, ಆ ಕಡೆ ತೊಗರಿ ಬೆಳೆಯಲ್ಲ. 1 ಕ್ವಿಂಟಲ್ ಅಂದರೆ ಕೃಷಿಕ ಕುಟುಂಬ ಅಂದರೆ ಈಗ ನೀವು ಏನೇ ಬೆಳೀಲಿ, ತಂಗಿ ಕಳಿಸ್ಬೇಕು, ಅಕ್ಕ ಕಳಿಸ್ಬೇಕು, ಇಂಥೆಲ್ಲ ಇದ್ದೇ ಇರ್ತದೆ. ಹಾಂ, ಇದೇ ಇರ್ತದೆ ಸರ್. ಏನೇನು ಕಳಿಸ್ತೀರಲ್ಲ? ನಾವು ಏನು ಹೊಲದಲ್ಲಿ ಏನು ಬೆಳೆದ್ದೇವೆ ಅಂತ ಅವ್ರಿಗೆ ಬರ್ತದೆ ಅಂದರೆ ಇದು ಸೂರ್ಯಕಾಂತಿ ಅಂತೆಲ್ಲ ಬರಲ್ಲ, ಶೇಂಗಾ